ಇಲ್ಲಿ ಮತ್ತೆ ಒಬ್ಬಳ ಹೆಣ್ಮಗ್ಳು ಸಣ್ಣ ಮಗನ್ ಕಟ್ಕೊಂಡು ಜೀವನ ಮಾಡ್ಬೇಕಲ್ಲ ಸರ್, ಹಂಗಾಗಿ ಮಾಲೆಯಲ್ಲೇ ಇಲ್ಲೇ ನಮ್ ತಾಯಿಯವರು ಒಂದ್ ಸ್ವಲ್ಪ ಸಹಾಯ ಮಾಡ್ತಾರ ಸರ್, ಕೂಲಿ ಮಾಡಿದ್ದು ಇದು ಅಷ್ಟು ಆಗೋದಿಲ್ಲ ಸರ್, ಅವ್ರು ಒಂದ್ ಸ್ವಲ್ಪ ಸಹಾಯ ಮಾಡ್ತಾರ, ಹಂಗಾಗಿ ನಾವ್ ಇಲ್ಲಿ ಇದೀವಿ ಸರ್. ಏನೇನ್ ಕೆಲಸ ಮಾಡ್ತೀರಮ್ಮ ಇಲ್ಲೆಲ್ಲ ಮಾಲ್ವೆ ಸುತ್ತಮುತ್ತಲ, ಏನೇನ್ ಕೆಲಸಗಳಿರ್ತವೆ ಕೃಷಿಯಲ್ಲಿ? ಮಾಲ್ವೆಯಲ್ಲಿ ಗದ್ದಿ ಕಳೆ ಸರ್, ಜಾಸ್ತಿ ಗದ್ದಿ ಕಳೆ ಇರ್ತಾವ ಸರ್, ತೆನಿಮುರೆ ಇರ್ತಾವ ಸರ್, ಮತ್ತೆ ಆಮೇಲೆ ಇವು ಹತ್ತಿ ಕಳೆ ಇರ್ತಾವ ಸರ್, ಹತ್ತಿ ಬಿಡಿಸೋ ಇರ್ತಾವ ಸರ್, ಹುಲ್ ಬೆಳೆ ಇರ್ತಾವ ಸರ್, ನೆಲಗದ್ದೆ ಜಾಸ್ತಿ ಇರೋದ್ರಿಂದ ಹುಲ್ ಬೆಳೆದು ಇರ್ತದೆ. ಊಟ ಮಾಡೋದ್ ಜಾಳ ಸರ್, ಅದನ್ನು ಗೊತ್ತಾ, ತೆನಿ ಕೊಯ್ಯಕ್ ಹೋಗ್ತೀವಿ ಸರ್, ಆಮೇಲೆ ಎಲ್ಲ ಮನೆಯಾಗ ಮತ್ತೆ ಆಡುಗಳು ಅದಾವ ಸರ್, ಕುರಿಗಳು ಅದಾವ ಸರ್, ಅದನ್ನು ಸಾಕೊಂಡಿದ್ದೀರಿ? ಅದನ್ನ ಬಹಳ ಇದಾವ, ಬಹಳ ಅದಾವ, ಹತ್ತು ಆಡುಗಳು ಅದಾವ ಸರ್, ಎರಡು ಮೇವು ಅದಾವ ಸರ್. ಅವನ್ನೆಲ್ಲ ಯಾರು ಕಾಯ್ತಾರೆ ಮೇಯಿಸೋದೆಲ್ಲ? ನಮ್ ತಂದೆಯವ್ರ ಮೇಯಿಸ್ತಾರ ಸರ್, ನಾವು ಮತ್ತೆ ಸಾಯಂಕಾಲ ಬಂದ ಟೈಮ್ನಾಗ ನಾವು ಹೋಗ್ತೀವಿ ಸರ್ ಮೇಯಿಸಾಕ, ಆಕಳ ಐತ್ ಸರ್ ಮನೆಯಲ್ಲಿ, ಮತ್ತೆ ಅದನ್ನೆಲ್ಲ ಮತ್ತೆ ಮೇಕೆಗಳನ್ನೆಲ್ಲ ಮೇಯಿಸ್ಕೊಂಡು ಜಾಪಾನ್ ಮಾಡ್ಕೊಂತ ಇರ್ತೀವಿ ಸರ್. ಇವು ಮೇಕೆಗಳೆಲ್ಲ ಮಾರ್ತೀರಿ? ಮಾರ್ತೀವಿ ಸರ್. ಅಂದ್ರೆ ಎಷ್ಟು ಬೆಲೆ ಹೋಗ್ತಮ್ಮವೆಲ್ಲ? ಒಂದು ಮರಿ 10,000 ಹೋಗ್ತತ್ರಿ, ಆಡು ಮರಿ 10,000 ಹೋಗ್ತತ್ರಿ, ಮತ್ತೆ ಟಗರು ಮರಿ ಅವು 15,000, 20,000, 25,000 ಹೋಗ್ತವ್ರಿ. ಒಟ್ಟು ಈ ಕುರಿ ಮೇಕೆ ಇವನ್ನ ಸಣ್ಣ ಸಂಖ್ಯೆ ಪ್ರಮಾಣದಲ್ಲಿ ಬೆಳೆಸಿದ್ರು ಲಾಭ ಇದೆ? ಲಾಭ ಇದೆ ಸರ್. ಈಗ ನೀವೇನಾದ್ರು ವಿಶೇಷವಾಗಿ ಆಹಾರ ಹಾಕ್ಬೇಕಾಗಿಲ್ಲ, ಮೇಯಿಸ್ಕೊಂಡ್ ಬಂದು ಮೇಯಿಸ್ಕೊಂಡ್ ಬರ್ತಾರ್ರಿ ನಮ್ ತಂದೆಯವರು, ಮೇಯಿಸ್ಕೊಂಡ್ ಬಂದ್ರ ಮತ್ತೆ ನಾವು ಹೊಲ್ಕ್ ಹೋಗ್ತಿವ್ರಿ, ಕಳೆಕ್ ಹೋಗ್ತಿವಲ್ಲ, ಅಲ್ಲಿಂದ ಹುಲ್ ತಗೊಂಡ್ಬರ್ತೀವಿ. ಈಗ ಈ ಕೃಷಿ ಕೂಲಿ ಕಾರ್ಮಿಕರಾಗಿ ಹೊರಗಡೆ ಎಲ್ಲ ಹೊಲಗಳಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಿರಲ್ಲ, ವಿಶೇಷವಾಗಿ ಯಾವ ಕೆಲಸಗಳು ಈ ಭಾಗದಲ್ಲಿ ಹೆಚ್ಚಿರ್ತವೆ? ಈ ಭಾಗದಲ್ಲಿ ಗದ್ದಿ ಕಳೆ ಜಾಸ್ತಿ ಸರ್, ಗದ್ದಿನ ನೆಲ್ಲು ಜಾಸ್ತಿ, ನೆಲ್ಲು ಜಾಸ್ತಿ ಬೆಳೀತಾರ ಇಲ್ಲಿ? ಹ್ಮ್ ಸರ್, ನೆಲ್ಲು ಜಾಸ್ತಿನ ಬೆಳೆದ ಸರ್. ಆಮೇಲೆ ಎರಡನೇದಾಗಿ ಇದನ್ನು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರ ಸರ್. ಮೆಕ್ಕೆಜೋಳದಲ್ಲಿ ಏನ್ ಕೆಲಸ ಇರ್ತದೆ ಹೆಚ್ಚಾಗಿ ನಿಮ್ಗೆ? ಕಳೆ ತೆಗೆಯೋದು, ಕಳೆ ತೆಗೆಯೋದು ಇರ್ತದೆ ಸರ್, ಗೊಬ್ಬರ ಹಾಕೋದಿರ್ತದೆ ಸರ್, ತೆನಿ ಮುರಿಯೋದು ಇರ್ತದೆ ಸರ್, ಅವೆಲ್ಲ ಇರ್ತಾವ ಸರ್. ಇಂಥವಕ್ಕೆಲ್ಲವಕ್ಕೂ ಹೋಗ್ತೀವಿ, ಇಂಥವಕ್ಕೆಲ್ಲ ಹೋಗ್ತೀವಿ ಸರ್, ಡೈಲಿ ನಾವು ಮನೆಯಾಗ ಇರೋದಿಲ್ಲ ಸರ್. ಅಂದ್ರೆ ಈ ಒಂದು ಕೃಷಿ ಕ್ಷೇತ್ರದ ಒಳಗಡೆಗೆ ಯಾವುದೇ ಕೂಲಿ ಕಾರ್ಮಿಕರು ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸಗಳು ಸಿಕ್ಕೇ ಸಿಗ್ತದೆ? ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಸಿಗ್ತದೆ? ಎಷ್ಟು ಕೊಡ್ತಾರಮ್ಮ ಕೂಲಿ ನಿಮ್ಗೆ ಇಲ್ಲಿ? ಕೂಲಿ 250 ರೂಪಾಯಿ ಕೊಡ್ತಾರೆ ಸರ್ ದಿನಕ್ಕೆ. ಗಂಡ್ಮಕ್ಳಿಗೆ ಜಾಸ್ತಿ, ಹೆಣ್ಮಕ್ಳಿಗೆ ಕಮ್ಮಿ, ಅದು ಇದೆ ಹಂಗೆ ಆ ತರ ತಾರತಮ್ಯ ಇದೆ? ಗಂಡ್ಮಕ್ಳಿಗೆ ಆದ್ರೆ ಎಷ್ಟು ಕೊಡ್ತಾರೆ? ಗಂಡ್ಮಕ್ಳಿಗೆ 300 ರೂಪಾಯಿ ಕೊಡ್ತಾರೆ ಸರ್, ಹೆಣ್ಮಕ್ಳಿಗೆ 250 ಕೊಡ್ತಾರೆ. ಯಾಕೆ ನೀವು ಕೆಲಸ ಕಮ್ಮಿ ಮಾಡ್ತೀರೇನು? ಹಂಗಲ್ಲ ಸರ್, ಅವ್ರಂದ್ರೆ ಒಂದ್ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಕೆಲಸ ಅಲ್ಲ ಸರ್, ಗಂಡ್ಮಕ್ಳಿಗೆ ಕೆಲ್ಸನ ಮುಂದೆ ಇರ್ತದೆ ಸರ್, ಹೆಣ್ಮಕ್ಳು ಗಂಡ್ಮಕ್ಳದಾದಂಗೆ ಹೆಣ್ಮಕ್ಳದಾಗಲ್ಲ ಸರ್. ಹೌದಾ? ಹೌದು ಸರ್. ನಿಮಗೆ ಅದು ಅನ್ಸಿದ್ಯಾ ಹಂಗೆ? ಹೌದು ಸರ್, ಅನ್ಸಿದೆ. ಆ ಗಂಡ್ಮಕ್ಳಿಗಿಂತ ನಾವು ಕಮ್ಮಿ ಮಾಡ್ತೀವಿ ಅಂತ ಅನ್ಸಿದ್ಯಾ? ಅನ್ಸಿದೆ ಸರ್. ಅವ್ರದ ಒಂದ್ ಸ್ವಲ್ಪ ಕೆಲಸ ಮುಂದೆ ಇರ್ತದ್ರಿ ಸರ್. ಹಂಗಾಗಿ ಅವ್ರಿಗೆ ಕೂಲಿ ಜಾಸ್ತಿ? ಅವ್ರಿಗೆ ಕೂಲಿ ಜಾಸ್ತಿ ಸರ್. ನೀವು ನಿಮ್ಗೆ ಎಂದೂ ಹಂಗನ್ಸಿಲ್ಲ ನಾವು ಹೆಣ್ಮಕ್ಳು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅವ್ರಿಗೆ ಜಾಸ್ತಿ ಕೂಲಿ ಕೊಡ್ತೀರಿ, ನಮ್ಗೆ ಕಮ್ಮಿ ಕೊಡ್ತೀರಾ ಅಂತ ಕೇಳಿರೇನೆ ಅಂದ್ರೆ? ಕೇಳಿಲ್ಲ ಸರ್, ಕೇಳಿಲ್ಲ ಸರ್, ಅವ್ರಿಗೆ ಅವ್ರ ಸಂಬಂಧಪಟ್ಟ ಸರ್, ನಮ್ ಅವ್ರ ಬಗ್ಗೆ ನಾವ್ ಯಾಕೆ ಅಂತ ಕೇಳೋದ್ ಅಂತಂದ ಹೇಳಿ ಲೋಕ ರೂಢಿ ಅಂತ ಬಿಟ್ಬಿಡ್ತೀರಿ ಸರ್. ಮೊದ್ಲಿಂದ ಪದ್ಧತಿ ಮಾಡ್ಕೊಂಡ್ ಬಂದಾರೆ, ಯಾಕೆ ಬೇಕಾ ನಮ್ಗೆ ಅಂತಾನ? ಈಗ ಇತ್ತೀಚೆಗೆ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ತಿದಾರೆ, ಕೂಲಿ ಕಾರ್ಮಿಕರು ಅವರು ಒಂದು ಒಗ್ಗಟ್ಟು ಮಾಡ್ಕೊಂಡ್ಬಿಡ್ತಾರೆ, ಗುತ್ತಿಗೆ ಹಿಡಿಯೋದು, ಜಾಸ್ತಿ ರೊಕ್ಕ ಹಿಡಿಬಹುದು, ಕಡಿಮೆ ಒಟ್ಟು ನಾವೇ ಹಿಡಿಬೇಕನ್ನುವಂಥದ್ದು ಒಂದು ಇದೇ ಇರ್ತದೆ. ಹಂಗಿದೆಯಾ ನಿಮ್ಮಲ್ಲಿ? ಸರ್ ಇದೆ ಸರ್, 1 ಎಕರೆಗೆ ತೆನಿ ಮುರಿಯೋದು 3,500 ಕೊಡ್ತಾರ ಸರ್. ಎಕರೆಗೆ ತೆನಿ ಮುರಿಯೋದು, ಹುಲ್ ಬೆಳೆಯೋದಾದ್ರ 1 ಎಕರೆಗೆ 5 ಆಳಿ ಕೊಡ್ತಾರ ಸರ್. ಹಂಗಾಗಿ ಮತ್ತೆ ನಾವು ಎಲ್ಲರೂ ಒಂದ್ 10 ಜನ ಅದೀವಿ ಸರ್, ನಾವು ಒಂದು ಗುಂಪು 10 ಜನ ಅದೀವಿ, ಅದ್ರಾಗ ನಾವೆಲ್ಲರು ಕೆಲಸ ಚೆನ್ನಾಗಿ ಮಾಡ್ತೀವಿ ಸರ್. ಅದನ್ನ ಗುತ್ತಿಗೆ ಹಿಡ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಎಲ್ಲರೂ ಮುಗಿಸ್ಕೊಂಡ್ ಬರ್ತೀವಿ. ನೀವು ಚೆನ್ನಾಗಿ ಮಾಡ್ತೀವಿ ಅಂತೀರಿ, ಹೊಲ್ದವ್ರು ಏನ್ ಹೇಳ್ತಾರೆ ಮೇಲೆ ಮಾಡ್ತಾರೆ, ಜಲ್ದಿ ಕೆಲ್ಸ ಸಾಗಲ್ಲ ಅಂತ ಈ ತರದ್ ಮಾತು ಬರ್ತಿರ್ತ ನಮ್ಗೆ? ಯಾರು ಯಾವ್ದು ಸೂಕ್ತ? ಗುತ್ತಿಗೆ ಹಿಡ್ದಾಗ ಚೆನ್ನಾಗಿ ಮಾಡ್ತೀರಂತ ಅನ್ಸುತ್ತಲ್ವಾ? ಹ್ಮ್ ಸರ್, ಗುತ್ತಿಗೆ ಹಿಡಿದ್ರೆ ನಮ್ ಕೈಯಾಗಿರ್ಬೇಕಲ್ ಸರ್, ಗಡಗಡ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸರ್. ಹಂಗಾಗಿ ಮತ್ತೆ ಅವರು ತಲೆ ಕೆಡ್ಸ್ಕೊಳಲ್ಲ ಸರ್, ನಾವು ಗುತ್ತಿಗೆ ಕೊಟ್ಟಿರ್ಬಿಡ ಅದ್ರ ಬಗ್ಗೆ ಯಾಕೆ ನಾವು ಕೇಳೋದ ಅಂತಂದ ಹೇಳಿ ಅವ್ರು ಕೊಟ್ಟು ಹೋಗ್ಬಿಡ್ತಾರ ಸರ್, ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ದಿನಗೂಲಿ ಹೋದಾಗ ಮಾತ್ರ ಸ್ಲೋ ಮಾಡ್ತೀರಿ? ಇಲ್ಲ ಸರ್, ಅದನ್ನು ಚೆನ್ನಾಗಿ ಮಾಡ್ತೀವಿ ಸರ್, ಅದಕ್ಕಿಂತ ಚೆನ್ನಾಗಿ ಮಾಡೋದು ಅಂದ್ರೆ ಇದು ನಮ್ ಕೈಯಾಗಿರ್ಬೇಕಲ್ ಸರ್. ನೀವು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ತರ ಆರೋಪಗಳು ಕೇಳ್ತಿರ್ತೀವಿ ನಾವು. ಈಗ ನಾವು ನೀವು ನಿಮ್ಮ ಅನುಭವಗಳನ್ನ ಹೇಳ್ಕೊಡ್ತೀರಿ, ರೈತರು ತಮ್ಮ ಅನುಭವಗಳನ್ನ ಹೇಳ್ಕೊಡ್ತಿರ್ತಾರೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಗುತ್ತಿಗೆ ಹಿಡಿದ್ರೆ ಒಳ್ಳೇದಾ, ದಿನಗೂಲಿ ಹೋದ್ರೆ ಒಳ್ಳೇದಾ, ಸಪರೇಟ್ ಆಗಿ ಕೂಲಿ ಹೋದ್ರೆ ಒಳ್ಳೇದಾ, ನಿಮ್ ಪ್ರಕಾರ ಯಾವ್ದು ಲಾಭ? ಹೋಗ್ಬೇಕಂದ್ರೆ ಸರ್, ಇದು ಗುತ್ತಿಗೆ ಚೆನ್ನಾಗಿ ಸರ್,

ಈ ಆಡು ಮೇಕೆ ಇದಾವಲ್ಮ, ಅವುಗಳಿಗೆ ಸಪರೇಟ್ ಆಗಿ ಏನಾದರೂ ಫುಡ್ ತರ್ತೀರಾ? ಅಥವಾ ಅಂದ್ರೆ ಈಗ ಕಾಳಿನ ಇದಾಗಿರ್ಬೋದು, ವಿಶೇಷವಾಗಿ ಹೊಟ್ಟಿನ ಮೇವು ಆಗಿರ್ಬೋದು, ಈ ತರದ ಏನಾರು ಹಾಕ್ತೀರಾ? ಹಿಂಗೆ ಇಲ್ಲ ಸರ್, ಮತ್ತೆ ಇದು ಬೇಸಿಗೆ ಟೈಮ್ ಅಲ್ಲಿ ಇದನ್ ತರ್ತೀವಿ ಸರ್, ನಾವು ಹೊಟ್ಟು ಇರುತ್ತಲ್ಲ ಸರ್ ಕಡ್ಲಿ ಹೊಟ್ಟು, ಆ ಹೊಟ್ಟು ತರ್ತೀವಿ ಸರ್. ಆಮೇಲೆ ಮೆಕ್ಕೆಜೋಳ ಹೊಲದಲ್ಲಿ ಬೆಳಿತಾವ್ ಸರ್, ಒಂದ್ ಎರಡು ಚೀಲ ಇಟ್ಕೊಂಡಿರ್ತೀವಿ ಸರ್ ಮನೆಯಲ್ಲಿ, ಅವನ್ನ ಹಾಕ್ತೀವಿ ಸರ್ ಬೇಸಿಗೆ ಟೈಮ್ ನಲ್ಲಿ. ಮಲ್ಗೋ ತರ ಸಪ್ಪೇನಾ ಅಲ್ಲಿ ಸರ್, ಮೆಕ್ಕೆಜೋಳ ಮೆಕ್ಕೆಜೋಳ ತರ್ತೀವಿ ಕಾಳು, ಅವನ್ನ ರಾತ್ರಿ ಟೈಮ್ ಮಲ್ಗೋ ತರ ಹಾಕಿ ಮಲಗ್ತೀವಿ ಸರ್. ಡೈಲಿ ಅವನೇ ಇಡೋದಿಲ್ಲ ಸರ್, ಜಾಸ್ತಿ ಇಟ್ರೆ ಅವಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಸರ್. ಈ ಆಡು ಮೇಕೆಗಳಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆಗಳು ಬಂದ್ರೆ ಎಲ್ಲಿ ಹೋಗ್ತೀರಿ? ನಿಮ್ಗೆ ಇಲ್ಲಿ ಹತ್ರದಲ್ಲಿ ಪಶು ಡಾಕ್ಟರ್ ಸಿಗ್ತಾರೆ? ಹೇಗೆ ಪಶು ಡಾಕ್ಟರ್ ಸಿಗ್ತಾರೆ ಸರ್, ನಮ್ಮ ಮಾಲ್ವಿಲ್ಲೇ ಇದೆ ಸರ್, ಏನಾದ್ರೆ ಅವ್ರ ಹತ್ರ ತೋರಿಸ್ಕೊಂಡ್ ಬರ್ತೀವಿ ಸರ್. ಅವ್ರಿಗೂ ಕಾಲು ನೋವು ಅಂತ ಬರ್ತದೆ ಸರ್, ಮತ್ತೆ ಏನಾರ ಒಂದ್ ಸ್ವಲ್ಪ ಹುಲ್ಲು ಮೇಯೋದಿಲ್ಲ ಸರ್ ಒಂದೊಂದ್ ಟೈಮ್ನಾಗ, ಅವಕ್ಕ ಒಂದು ಹೊಲದಲ್ಲಿ ಇದು ಬರ್ತದೆ ಸರ್ ಬತ್ತಿ ಗಿಡ ಅಂತಂದ ಹೇಳಿ ಬರ್ತದೆ ಸರ್, ಅದನ್ನ ತಿನ್ಸಿದ್ರ ಅದು ಚೆನ್ನಾಗಿ ಮೈತೈತೆ ಸರ್. ಹಂಗಾಗಿ ಅದು ಊಟ ತಿನ್ನೋದು ಕಡಿಮೆ ಮಾಡಿದ್ರೆ ಬತ್ತಿ ಗಿಡ ತಿನ್ನಿಸ್ತೀರಾ? ಹ್ಞೂ ಸರ್, ಬತ್ತಿ ಗಿಡ ತಿನ್ಸ್ತೀವಿ ಸರ್, ಅದು ಚೆನ್ನಾಗಿ ತಿಂತದೆ ಸರ್. ಅದರಿಂದ ವಿಶೇಷ ಅದು ಔಷಧಿ ಸರ್, ಅದನ್ನ ತಿಂದ್ರೆ ಚೆನ್ನಾಗೆ ತಿಂತದೆ ಸರ್. ಅದು ತಿನ್ಲಿಲ್ಲ ಮೈಯಲ್ ಅಂತಂದ್ರ, ನಾವು ಅದನ್ನ ಬತ್ತಿ ಗಿಡ ಇರ್ತದಲ್ ಸರ್ ಮ್ಯಾಗಳ ಇದು ಚಿಗುರು ಇರ್ತದಲ್ ಸರ್, ಅದನ್ನ ತಿನ್ಸಿದ್ರ ತಿನ್ಬಿಡ್ತದೆ ಸರ್, ಬೇಸ್ ಊಟ ಮಾಡ್ತದ ಸರ್. ಏನೋ ಹೊಟ್ಟೆ ಸಮಸ್ಯೆ ಆಗಿರ್ತದ ಅಂತ ಏನೋ ಗೊತ್ತಿಲ್ಲ ಸರ್ ಅದು ನಮ್ಗೆ. ಈಗ ನೀವು ಕೃಷಿ ಕೂಲಿ ಕಾರ್ಮಿಕರಾಗಿನೂ ಕೆಲಸ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ತಾಯಿಯವರು ನಿಮ್ ತಂದೆ ತಾಯಿಗೆ ಸಂಬಂಧಪಟ್ಟಂತ ಭೂಮಿನೂ ಇದೆ, ಅಲ್ಲಿ ಏನೇನ್ ಬೆಳಿತೀರಿ? ಹೊಲದಲ್ಲಿ ಮೆಕ್ಕೆಜೋಳ ಇಷ್ಟು ದಿವಸ ವಿಧಾನ ಹಾಕಿದ್ದೀವಿ ಸರ್, ದಾಳಂಬ್ರಿ ಹಾಕಿದ್ದೀವಿ ಸರ್. ಹೌದಾ? ಅದು ತುಂಬಾ ಲಾಸ್ ಆಗಿದೆ ಸರ್ ನಮ್ಗೆ. ಒಳ್ಳೆ ಲಾಭದಾಯಕ ಬೆಳೆ ಅಲ್ಲ ಅದು? ಇಲ್ಲ ಸರ್, ಅದು ಅಕ್ಕಪಕ್ಕದಲ್ಲಿ ಎಲ್ಲ ಪಪ್ಪಾಯಿ ಹಾಕಿದ್ರು ಸರ್, ಅದರಲ್ಲಿಂದ ರೋಗ ಜಾಸ್ತಿ ಆಗಿದೆ ಸರ್, ವೈರಸ್ ಬಂದು. ಹಂಗಾಗಿ ಅದನ್ನ ತೆಗ್ದು ಬಿಟ್ಟಿ ಸರ್, ಮತ್ತೆ ಅದು ಅಕ್ಕಪಕ್ಕದಲ್ಲಿ ವೈರಸ್ ಇರೋದ್ರಿಂದ. ಅಲ್ಲ, ಅಟ್ಲೀಸ್ಟ್ ಒಂದು ಬೆಳೆನಾದ್ರೂ ತಗೊಂಡ್ರೆ ಚೆನ್ನಾಗಿ. ಒಂದು ಬೆಳೆನೆ ತಗೊಂಡಿಲ್ಲ ಸರ್, 14 ಲಕ್ಷ ಲಾಸ್ ಆಗಿದೆ ಸರ್ ನಮ್ಗೆ ಅದರಲ್ಲಿ. 14 ಲಕ್ಷ ಹಾಕಿದ್ರೆ ಅಷ್ಟು ಲಾಸ್? ಎಲ್ಲ ಲಾಸ್ ಆಗಿದೆ ಸರ್. ಈಗ ಅದನ್ನ ಕೆಡಿಸಿದ್ರಾ? ಹ್ಞೂ ಸರ್, ಎಲ್ಲ ಕೆಡಿಸಿದೀವಿ ಸರ್. ಈಗೇನ್ ಬೆಳಿತಿದ್ರ ಮನೆ? ಮೆಕ್ಕೆಜೋಳ ಹಾಕಿದೀವಿ ಸರ್, ಮತ್ತೆ ಇದನ್ನ ಹಾಕ್ತಿವಿ, ಈರುಳ್ಳಿ ಹಾಕ್ತಿದೀವಿ ಸರ್. ತರಕಾರಿ ಮನಿ ಊಟಕ್ಕೋಸ್ಕರ ಅದಕ್ಕೆ ಮಾರಕ ಅಲ್ಲ ಸರ್, ಮನೆಗಳಿಗೆ ಅಷ್ಟೇ ಸರ್. ಹಸೆಕಾಯಿ ಟಮಾಟ ಸೊಪ್ಪು ಇಂಥದ್ದೆಲ್ಲ ಹಾಕ್ತಿವಿ ಸರ್ ನಾವು. ನಿಮ್ಮ ಮನೆಗೆ ಊಟಕ್ಕೆ ಬೇಕಾಗುವಂತ ಜೋಳ ಆಗಿರ್ಬೋದು, ಭತ್ತ ಆಗಿರ್ಬೋದು, ನೀವೇ ಬೆಳ್ಕೊಳ್ತೀರಾ ಹೊರಗಡೆ ತರ್ತೀರಾ? ನಾವು ಹೊರಗಡೆ ತರಲ್ ಸರ್, ಹೊಲ ಇರೋದ್ರಿಂದ ನಾವ್ ಯಾಕೆ ಅಂಗಡಿಗೆ ಹೋಗಿ ತರ್ಬೇಕು ಸರ್, ನಾವೆಲ್ಲ ಹೊಲದಲ್ಲೇ ನಾವು ತರದ್ ಸರ್. ಅಲ್ಲೇ ಬೆಳ್ಕೊಳ್ತೀರಿ? ಅಲ್ಲೇ ಬೆಳಿತೀವಿ. ಭತ್ತ ಬೆಳಿತೀರಿ ನೀವೆಲ್ಲ? ಭತ್ತ ಬೆಳಿತೀವಿ. ನೀರಾವರಿ ಇದೆಯಾ ನಿಮ್ಮ? ಹ್ಞೂ ಸರ್, 2 ಪಂಪ್ಸೆಟ್ ಇದೆ ಸರ್ ನಮ್ಮಲ್ಲಿ. ಸೊ ಅದು ಭತ್ತನು ಬೆಳ್ಕೊಳ್ತೀರಿ, ಜೋಳ ಬೆಳಿತೀರ? ನಿಮ್ಮ ಜೋಳ ಬೆಳಿತೀವಿ ಸರ್, ನಾವು ಒಟ್ಟ ಜೋಳ. ನಿಮ್ಮ ಭಾಗದಲ್ಲಿ ಜೋಳ ಬಳಸ್ತಾರೆ ಊಟಕ್ಕೆ? ಹ್ಞೂ ಸರ್, ರೊಟ್ಟಿ ಮಾಡ್ತೀವಿ ಸರ್, ನಮ್ಮಲ್ಲಿ ರೊಟ್ಟಿ ಜಾಸ್ತಿ ಸರ್ ಮಾಡೋದು. ಜೋಳ ಬೆಳಿತೀರಿ, ಭತ್ತ ಬೆಳ್ಕೊಳ್ತೀರಿ, ತರಕಾರಿ ಬೆಳ್ಕೊಳ್ತೀರಿ, ಒಂದು ಕುಟುಂಬಕ್ಕೆ ಏನೇನ್ ಬೇಕೋ ಅದೆಲ್ಲದೂ ನಿಮ್ಮ ಹೊಲಗಳಲ್ಲೇ ಬಿತ್ಕೊಳ್ತೀರಿ, ಬೆಳ್ಕೊಳ್ತೀರಿ. ಸೊ ಖರ್ಚು ಕಡಿಮೆ, ಊಟದ ವಿಚಾರಕ್ಕೆ ಬಂದ್ರೆ ಹೊರಗಡೆಯಿಂದ ಖರೀದಿ ಮಾಡುವಂತ ವಸ್ತುಗಳು ಕಡಿಮೆ. ಮತ್ತೇನು ಗೊತ್ತಂದ್ರೆ, ಮೆಣಸಿನ್ಕಾಯಿ ಅಂತದಿಂದ ತರ್ಬೇಕು, ಈಗ ಹೊಸ ಒಣಮೆಣಸಿನ್ಕಾಯಿ. ಈ ಭಾಗದ ಒಳಗಡೆಗೆ ಯಾವಾಗ ನಿಮ್ಗೆ ಕೆಲಸಗಳು ಕಡಿಮೆ ಇರ್ತದೆ? ಇಂಥ ಟೈಮಲ್ಲಿ ನಮ್ ಕೆಲಸನೇ ಇಲ್ಲ ಅಂತ ಯಾವಾಗಾದ್ರೂ ನೀವು ಕೆಲಸ ಇಲ್ಲ ಅನ್ನೋ ದಿನನೇ ಇಲ್ಲ ಸರ್. ಇಲ್ಲಿ ಒಂದು ಡ್ಯಾಮ್ ಇದೆ ಅಲ್ಲ ಸರ್, ಮಾಲ್ವಿ ಡ್ಯಾಮ್ ಇದೆ ಸರ್, ಆ ಡ್ಯಾಮ್ ಇರೋದ್ರಿಂದ ಬಡವರಿಗೆಲ್ಲ ಒಳ್ಳೆ ಸಹಾಯ ಆಗೈತೆ ಸರ್ ನಮ್ಗೆ. ಹಂಗಾಗಿ ನಮಗೆ ಕೆಲಸ ಇಲ್ಲ, ದಿನನೇ ಇಲ್ಲ ಸರ್. ಒಟ್ಟು ನೀರಾವರಿ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ನಿರಂತರವಾಗಿ ಸಾಕ್ತವೆ. ಸೊ ಅದನ್ನ ಅವಲಂಬಿಸಿಕೊಂಡಿರ್ತಕ್ಕಂತ ಕೂಲಿ ಕಾರ್ಮಿಕರು ಆಗಿರ್ಬೋದು, ರೈತರಾಗಿರ್ಬೋದು, ಚೆನ್ನಾಗಿ ಒಂದಿಷ್ಟು ಸುಸ್ಥಿರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಸೊ ಹಂಗಾಗಿ ಯಾವುದೇ ಒಂದು ಸಣ್ಣ ಕುಟುಂಬ, ಕೂಲಿಯನ್ನೇ ನಂಬ್ಕೊಂಡು ಬದುಕುವಂತ ಕುಟುಂಬಕ್ಕೂ ಒಂದು ಆರ್ಥಿಕ ಒಂದು ಸುಸ್ಥಿರತೆ ಇದೆ. ಈಗ ಕೆಲವು ಕಡೆಗೆಲ್ಲ ನಿಮ್ಮ ಆ ಕಡೆ ಕೊಪ್ಪಳ ಮತ್ತೆ ಬೇರೆ ತುಂಬಾ ದೂರದ ಕಡೆ ವಲಸೆ ಹೋಗ್ಬಿಡ್ತಾರೆ ಕೆಲಸ ಹುಡುಕಾಡ್ಕೊಂಡು. ನಿಮ್ಮಲ್ಲಿ ಆತರ ಸಮಸ್ಯೆ ಇಲ್ಲ ಇಲ್ಲಿ? ಅಲ್ಲಿ ಹಂಗಿತ್ತು, ಅಲ್ಲಿ ಕೊಪ್ಪಳ ಜಿಲ್ಲೆ ಅಷ್ಟೇ ಸರ್, ಆ ಕಡೆಗೆ ಬೇರೆ ರಾಜ್ಯಕ್ಕೆಲ್ಲ ಹೋಗ್ತಾರೆ ಸರ್, ಬೆಂಗಳೂರು ಅಂತಲ್ಲೆಲ್ಲ ಹೋಗ್ತಾರೆ ಸರ್ ದುಡಿಯಕ್ಕೆ. ಅಲ್ಲಿ ಯಾಕೆಂದ್ರೆ ಅಲ್ಲಿ ನೀರಾವರಿ ಇಲ್ಲೇ ಇಲ್ಲ. ಹೌದು, ಎಲ್ಲ ಒಣಭೂಮಿ. ಹ್ಞೂ ಸರ್, ಮಳೆ ಬಂದ್ರೆ ಬೆಳೆ, ಇಲ್ಲದ್ರೆ ಇಲ್ಲ ಇಲ್ಲದ್ರೆ ಇಲ್ಲ ಸರ್. ನಿಮ್ಮ ಊರವರೆಲ್ಲ ವಲಸೆ ಹೋಗಿದಾರು ಉಂಟಾ ಅಲ್ಲಿ?